ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ಒಳಗಡೆ ಹೆಚ್ಚಿಸುವುದರಿಂದ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಈ ಒಂದು ಎರಡು ಬೆಳಕು ಮತ್ತು ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿಸಿ ನಾವು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಜಾಸ್ತಿ ಮಾಡ್ತೀವಲ್ಲ, ಈ ಒಂದು ಪರಿಣಾಮ ಆ ಮನೆಗಳಲ್ಲಿ ಇರುವುದರಿಂದ ಅದಕ್ಕೆ ನಾವು ಹಸಿರು ಮನೆ ಪರಿಣಾಮ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಸಂರಕ್ಷಿತ ಕೃಷಿ ಅಥವಾ ಈ ಹಸಿರು ಮನೆ ಏನದಲ್ರಿ, ಮತ್ತು ಇವನ್ನ ಬೇಸಾಯ ಮಾಡೋದರಿಂದ ಏನೇನು ಪ್ರಯೋಜನಗಳು ಆಗ್ತಾವಂತೀರಿ? ಈ ಹಸಿರು ಮನೆ ಬೇಸಾಯದಿಂದ ನಾನಾ ವಿಧವಾಗಿ ಉಪಯೋಗಗಳಿದ್ದಾವೆ. ಅವು ಯಾವಪ್ಪ ಅಂತಂದರೆ, ಒಳ್ಳೆಯದಾಗಿ ತಳಿ ಅಥವಾ ಬೆಳೆಯ ಆನುವಂಶಿಕ ಉತ್ಪಾದನಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾವು ಬಳಸಿಕೊಂಡು ಅತ್ಯಧಿಕ ಇಳುವರಿಯನ್ನು ಅಥವಾ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ. ಎರಡನೇದು ಹೇಳಪ್ಪ ಅಂತಂದರೆ, ವರ್ಷದ ಎಲ್ಲ ಕಾಲದಲ್ಲೂ ಮಾರುಕಟ್ಟೆಯ ಅವಶ್ಯಕತೆಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಮೂರನೆಯದಾಗಿ, ಅತ್ಯುತ್ತಮ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಸಾಧ್ಯ ಆಗ್ತದೆ. ನಾಲ್ಕನೆಯದಾಗಿ, ನೀರು ಮತ್ತು ಪೋಷಕಾಂಶಗಳ ಸಂಪೂರ್ಣ ಸದ್ಬಳಕೆಯನ್ನು ನಾವು ಇಲ್ಲಿ ಮಾಡಿದಂತಾಗ್ತದೆ. ಮತ್ತು ಇದಲ್ಲದೆ ಅಕಾಲದಲ್ಲಿ ಬೆಳೆ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದಾಗಿದೆ. ಇನ್ನು ಕೊನೆಯದಾಗಿ, ಕೀಟ ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಿಸಿ ಗುಣಮಟ್ಟದ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ. ಈ ರೀತಿಯಾಗಿ ಹಸಿರು ಮನೆಯ ಉಪಯೋಗಗಳನ್ನು ನಾವು ಹೇಳಬಹುದು. ಆಧುನಿಕ ತೋಟಗಾರಿಕೆಯಲ್ಲಿ ಯಾವ ರೀತಿಯಾಗಿ ಹಸಿರು ಮನೆ ಅಥವಾ ಈ ಸಂರಕ್ಷಿತ ಮನೆ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತದೆ ಅಂತೀರಿ? ಆಧುನಿಕ ತೋಟಗಾರಿಕೆ ತಾಂತ್ರಿಕತೆ ಮೂಲಕ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ಕೈಗೊಳ್ಳಲಾಗುವ ಎಲ್ಲ ಪದ್ಧತಿಗಳಿಗಿಂತ ಹಸಿರು ಮನೆ ತಾಂತ್ರಿಕತೆಯು ಮೇಲ್ಮಟ್ಟದಾಗಿದೆ. ಹಸಿರು ಮನೆ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಅಥವಾ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾಗಿ ನಾವು ಬಳಸಲಾಗ್ತದೆ. ಮೊದಲನೇದಾಗಿ, ರೋಗ ಮತ್ತು ಕೀಟಮುಕ್ತ ತೋಟಗಾರಿಕೆ ಬೆಳೆಗಳ ಸಸ್ಯೋತ್ಪಾದನೆ. ತರಕಾರಿ, ಹಣ್ಣು ಮತ್ತು ಹೂವಿನ ಬೆಳೆಗಳ ಸಸ್ಯಾಭಿವೃದ್ಧಿಯನ್ನು ನಾವು ಎಲ್ಲಿ ಮಾಡ್ತೇವೆ ಅಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ಬಳಸಬಹುದಾಗಿದೆ. ಎರಡನೇದಾಗಿ, ಹೆಚ್ಚು ಬೆಲೆ ಬಾಳತಕ್ಕಂಥ ಸಂಕರಣ ತಳಿಗಳ ಬೀಜಗಳ ಉತ್ಪಾದನೆಗಾಗಿ ಈ ಹಸಿರು ಮನೆಗಳನ್ನು ಬಳಸಲಾಗ್ತದೆ. ಇನ್ನು ಜೀವತಂತ್ರಜ್ಞಾನ ಸಸಿಗಳನ್ನು, ಅಂದರೆ ಟಿಶ್ಯೂ ಕಲ್ಚರ್ನಿಂದ ಮಾಡತಕ್ಕಂಥ ಸಸಿಗಳನ್ನು ನಾವು ಗಡಿಸಿಗೊಳಿಸೋದಕ್ಕಾಗಿ ಅಥವಾ ಬಿರುಸು ಮಾಡೋದಕ್ಕಾಗಿ ಅಥವಾ ಹಾರ್ಡಿಂಗ್ ಅಂತೇಳಿ ಕರಿತೀವಲ್ಲ, ಅದನ್ನು ಮಾಡುವುದಕ್ಕಾಗಿ ಹೆಚ್ಚಿನ ಒಂದು ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಇನ್ನು ಅನಾನುಕೂಲ ವಾತಾವರಣ, ಎಲ್ಲಿ ನಮಗೆ ಯಾವುದೇ ಬೆಳೆಗಳನ್ನು ಬೆಳೆಯಲು ಅನುಕೂಲವಿಲ್ಲವೋ ಅಂಥ ಪ್ರದೇಶಗಳಲ್ಲಿ ಈ ಒಂದು ಹಸಿರು ಮನೆಯನ್ನು ನಾವು ರಚನೆಯನ್ನು ಮಾಡಿಕೊಂಡು ಅಂಥ ಪ್ರದೇಶಗಳಲ್ಲಿಯೂ ಕೂಡ ನಾವು ಬೆಳೆಗಳನ್ನು ಬೆಳೆಯಬೇಕಾಗುತ್ತದೆ. ರಫ್ತು ಮಾರುಕಟ್ಟೆಗೆ ಅಗತ್ಯವಾದಂತಹ ಉತ್ತಮ ಗುಣಮಟ್ಟದ ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆಗಳನ್ನು ಮಾಡಬೇಕಾದರೆ ಈ ಒಂದು ಹಸಿರು ಮನೆಗಳನ್ನು ನಾವು ಜಾಸ್ತಿ ಉಪಯೋಗ ಮಾಡ್ತೇವೆ. ಇನ್ನು ಕೊನೆಯದಾಗಿ ಹೇಳಬೇಕಪ್ಪ ಅಂತಂದರೆ, ನಗರ ಮತ್ತು ಪಟ್ಟಣ ಪ್ರದೇಶಗಳ ಬೇಡಿಕೆಯನ್ನು ಪೂರೈಸುವಲ್ಲಿ ಈ ಒಂದು ಹಸಿರು ಮನೆಯ ಪಾತ್ರ ಬಹಳ ಮಹತ್ವದಾಗಿದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಹಸಿರು ಮನೆಯಲ್ಲಿ ವಿಧಗಳು ಏನಾದರೂ ಅದಾವ ಅಂತೀರೇನ? ನಮ್ಮ ಉದ್ದೇಶದ ಮೇಲೆ ಅಥವಾ ಅದಕ್ಕೆ ವಧಿಸ್ತಕ್ಕಂಥ ವಧಿಕೆ ಆಧಾರದ ಮೇಲೆ ಮತ್ತು ನಾವು ಅದಕ್ಕೆ ಖರ್ಚು ಮಾಡ್ತಕ್ಕಂಥ, ಅಂದರೆ ಕಟ್ಟಡಕ್ಕೆ ಖರ್ಚು ಮಾಡ್ತಕ್ಕಂಥ ವೆಚ್ಚದ ಆಧಾರದ ಮೇಲೆ ನಾವು ಹಸಿರು ಮನೆಗಳನ್ನು ಬೇರೆ ಬೇರೆ ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತಲಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ, ಅದರಲ್ಲಿ ವಾತಾವರಣ ನಿಯಂತ್ರಣವನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಮತ್ತು ನಾವು ಅದಕ್ಕೆ ಎಷ್ಟು ಖರ್ಚನ್ನು ಮಾಡ್ತೀವಿ ಎಂಬುದರ ಆಧಾರದ ಮೇಲೆ ನಾವು ಹಸಿರು ಮನೆಗಳನ್ನು ಕೆಲವು ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ, ಅಧಿಕ ವೆಚ್ಚದ ಹಸಿರು ಮನೆ ಅಥವಾ ಪೂರ್ಣ ವಾತಾವರಣ ನಿಯಂತ್ರಣ ಹಸಿರು ಮನೆ ಅಂತೇಳಿ ನಾವು ಕರಿತೇವೆ. ಎರಡನೇದಾಗಿ, ಮಧ್ಯಮ ವೆಚ್ಚದ ಹಸಿರು ಮನೆ ಅಥವಾ ಅರೆಯ ವಾತಾವರಣ ನಿಯಂತ್ರಿತ ಹಸಿರು ಮನೆ ಅಂತೇಳಿ ನಾವು ಕರಿತೇವೆ. ಮೂರನೆಯದಾಗಿ, ಕಡಿಮೆ ವೆಚ್ಚದ ಹಸಿರು ಮನೆ ಅಥವಾ ನೈಸರ್ಗಿಕ ಗವಾಕ್ಷಿಯ ಹಸಿರು ಮನೆ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ. ಇಲ್ಲಿ ನಾವು ಏನು ಹೇಳ್ಬೇಕಪ್ಪ ಅಂತಂದರೆ, ಅಧಿಕ ವೆಚ್ಚದ ಹಸಿರು ಮನೆಯಲ್ಲಿ ನಾವು ಎಲ್ಲ ರೀತಿಯ ವಾತಾವರಣವನ್ನು ನಿಯಂತ್ರಣದಲ್ಲಿ ನಾವು ಸಾಧ್ಯ ಆಗ್ತದೆ. ಬೆಳೆಗಳಿಗೆ ಪೂರಕವಾದಂತಹ ಬೆಳಕು, ಉಷ್ಣತೆ, ಆರ್ದ್ರತೆ, ನೀರು ಹಾಗೂ ಪೋಷಕಾಂಶಗಳನ್ನು ನಾವು ಒದಗಿಸಲು ಸಾಧ್ಯ ಆಗ್ತದೆ. ಇಲ್ಲಿ ನಾವು ಉತ್ತಮ ಗುಣಮಟ್ಟದ ರಫ್ತು ಗುಣಮಟ್ಟದ ಉತ್ಪಾದನೆಗಾಗಿ ಇವುಗಳನ್ನು ಹೆಚ್ಚಾಗಿ ನಾವು ಬಳಸ್ತೇವೆ. ಹೆಚ್ಚಾಗಿ ಟೆಂಪರೇಟ್ ಅಥವಾ ಶೀತ ವಲಯಗಳಲ್ಲಿ ಅಥವಾ ದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ, ಆಟೋಮೇಟೆಡ್ ಹಸಿರು ಮನೆ, ಕಂಪ್ಯೂಟರ್ದಿಂದ ಕಂಟ್ರೋಲ್ ಮಾಡ್ತಕ್ಕಂಥ ಹಸಿರು ಮನೆಗಳಂತೇಳಿ ನಾವು ಹೇಳ್ಬೋದು. ಇದನ್ನು ಸಾಮಾನ್ಯವಾಗಿ ಇದಕ್ಕೆ ತಗಲ್ತಕ್ಕಂಥ ವೆಚ್ಚಪ್ಪ ಅಂತಂದರೆ 3,500 ರೂಪಾಯಿಗಳಿಂದ 4,500 ರೂಪಾಯಿ ಪ್ರತಿ ಚದರ ಮೀಟರ್ಗೆ ನಮಗೆ ಬೇಕಾಗ್ತದೆ. ಇನ್ನು ಎರಡನೇದು ಹೇಳ್ಬೇಕಪ್ಪ ಅಂತಂದರೆ, ಮಧ್ಯಮ ವೆಚ್ಚ ಅಥವಾ ಅರೆ ವಾತಾವರಣ ನಿಯಂತ್ರಿತ ಅಂತೇಳಿ ನಾವು ಹೇಳಿದ್ದೀವಿ. ಇದರಲ್ಲಿ ಬೆಳಕು, ಉಷ್ಣತೆ ಮತ್ತು ತೇವಾಂಶಗಳನ್ನು ತಕ್ಕ ಮಟ್ಟಿಗೆ ಮಾತ್ರ ನಾವು ನಿಯಂತ್ರಿಸಬಹುದಾಗಿದೆ. ಇವುಗಳನ್ನು ನಿಯಂತ್ರಿಸಲು ಕೆಲವೇ ಕೆಲವು ಯಂತ್ರಗಳನ್ನು ನಾವು ಇಲ್ಲಿ ಬಳಸ್ತೇವೆ. ಕೆಲವೊಂದು ಬೆಳೆಗಳಲ್ಲಿ ಮತ್ತು ಕೆಲವೊಂದು ಸ್ಥಳಗಳಿಗೆ ಮಾತ್ರ ಇಂಥ ಹಸಿರು ಮನೆಗಳು ಸೂಕ್ತವಾಗ್ತವೆ. ಪ್ರತಿ ಚದರ ಮೀಟರಿಗೆ ಇದು ರೂಪಾಯಿ 2,500 ನಾವು ಖರ್ಚಲ್ಲಿ ನಾವು ಮಾಡ್ತೀವಿ. ಇನ್ನು ಮೂರನೇದಾಗಿ ಹೇಳ್ಬೇಕಪ್ಪ ಅಂದರೆ, ನೈಸರ್ಗಿಕ ಗವಾಕ್ಷಿಯ ಹಸಿರು ಮನೆ ಅಥವಾ ಕಡಿಮೆ ವೆಚ್ಚದ ಹಸಿರು ಮನೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಇದರಲ್ಲಿ ವಾತಾವರಣ ನಿಯಂತ್ರಿಸಲು ಯಾವುದೇ